ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब ही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ ಮತ್ತು ತೋಟಗಾರಿಕೆ ಕುರಿತು ಜೊಯಿಡಾ ತಾಲೂಕಿನ ಪ್ರಧಾನಿ ಗಾವೇಗಲಿ ಗ್ರಾಮದ ವಿಶಾಲ್ ಎಸ್ ದುಮೆ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರು ಈಗ ನಮ್ಮ ಜೊತೆಯಲ್ಲಿ ವಿಶಾಲ್ ಎಸ್ ದುಮೆ ಅವರಿದ್ದಾರೆ. ಇವರು ಜೊಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದ ಹತ್ತಿರ ಗಾವೇಗಲಿ ಅನ್ನುವಂತ ಗ್ರಾಮದವರು. ತೋಟ ಮಾಡಿದ್ದಾರೆ, ಜೇನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನ ಈಗ ನಾವು ಕೇಳೋಣ. ನಮಸ್ಕಾರ ವಿಶಾಲ್. ನಮಸ್ಕಾರ ಸರ್. ವಿಶಾಲ್, ಈಗ ಈ ನಿಸರ್ಗದ ಮಡಿಲಲ್ಲಿ ತೋಟವನ್ನು ಮಾಡಿಕೊಂಡು ಮನೆಯನ್ನು ಕಟ್ಟಿಕೊಂಡು ಅದಕ್ಕೆ ಬೇಕಾದಂತ ರಿಪೇರಿ ಏನೇನ್ ಬೇಕು ಮತ್ತೆ ಮಷಿನರಿ ಅವನ್ನೆಲ್ಲಾನು ಇಟ್ಕೊಂಡಿದ್ದೀರಿ. ನಿಮ್ಮ ತಂದೆಯವರು ಮಾಡಿದಂತ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಪ್ರಾರಂಭ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಅಥವಾ ನೀವು ಬಂದ ಮೇಲೆ ಇವನ್ನೆಲ್ಲಾನು ಮಾಡ್ತಾ ಇರೋದು ಹೇಗೆ? ಇಲ್ಲ ಸರ್, ಇದೇನು ತೋಟ ಇರ್ಬೋದು ಅಥವಾ ಏನ್ ಮಷಿನರಿ ಎಲ್ಲ ಏನ್ ನೀವು ನೋಡ್ತಾ ಇದೀರಿ ಎಲ್ಲ ಇದು ನಮ್ಮ ಅಜ್ಜ ಅವ್ರ ಕಾಲದಿಂದಾನು ಬಂದಿದೆ. ಅವರೊಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೊಟ್ಟಿದ್ರು, ಅದನ್ನ ಈಗ ನಮ್ ತಂದೆಯವ್ರು ಮಾಡ್ತಾ ಇದಾರೆ. ಮುಂದೆ ನಾನು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಅದನ್ನ ಮಾಡ್ಬೇಕಂತ ಇಂಟ್ರೆಸ್ಟ್ ಕೊಡ್ತಾ ಇದ್ದೆ. ಏನೇನ್ ಮಷಿನರಿ ಇದು ಸರ್? ಕೃಷಿಗೆ ಸಂಬಂಧಪಟ್ಟಂತೆ ಪವರ್ ವೀಡರ್ ಇರ್ಬೋದು, ಪವರ್ ಟಿಲ್ಲರ್ ಇದೆ, ಆಮೇಲೆ ಟ್ರ್ಯಾಕ್ಟರ್ ಇದೆ ಮಣ್ಣು ಗೊಬ್ಬರ ಏನ್ ಹೆರ್ಲಿಕ್ಕೆ, ಆಮೇಲೆ ಸ್ಪ್ರೇಯರ್ ಇದೆ, ಕಟ್ಟಿಗೆ ಸೌದೆ ಕಟ್ ಮಾಡ್ಲಿಕ್ಕೆ ಕಟಿಂಗ್ ಮಾಡುವಂತ ಒಂದು ಪವರ್ ಟೂಲು ಇದೆ. ಈ ತರ ವಿವಿಧ ಬಗೆಯ ಅಗ್ರಿಕಲ್ಚರ್ ಟೂಲ್ಸ್ ಅನ್ನ ಇಟ್ಕೊಂಡಿದ್ದೇವೆ ಸರ್. ಇವೆಲ್ಲ ಉಪಯೋಗ ಆಗ್ತಾ ಇದಾವ? ಹೌದು ಸರ್, ಅಂದ್ರೆ ಈಗಿನ ಕೃಷಿಗೆ ನಾವು ನೋಡಿದ್ರೆ ಮ್ಯಾನ್ಯುವಲಿ ಮಾಡೋದು ಬಹಳ ಕಡಿಮೆ ಆಗಿದೆ, ಯಾಕಂದ್ರೆ ಲೇಬರ್ದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಿಮಗೂ ಗೊತ್ತಿರಬಹುದು. ಅದನ್ನ ಒಂದು ರೇಂಜ್ಗೆ ವರ್ಕ್ಔಟ್ ಮಾಡ್ಲಿಕ್ಕೆ, ಅಂದ್ರೆ ಲೇಬರ್ ಇಲ್ದಾವಾಗ ನಾವು ಹೆಂಗೆ ಕಮ್ಮಿ ಮ್ಯಾನ್ ಪವರ್ ಅಲ್ಲಿ ಕೆಲಸ ಮಾಡಬಹುದು ಕೃಷಿ ಅನ್ನೋದು ನಾವು ಎಕ್ವಿಪ್ಮೆಂಟ್ಸ್ ಅನ್ನ ಬಳಸಿಕೊಂಡು ಮಾಡ್ತಾ ಇದೇವೆ ಸರ್. ಇವು ಪವರ್ ಟೂಲ್ಸ್ ಗಳೇನಿದಾವೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಅವನ್ನ ತಗೊಂಡು ನಾವು ಕಮ್ಮಿ ಲೇಬರ್ ಅಲ್ಲಿ ಜಾಸ್ತಿ ಅಂದ್ರೆ ಕೃಷಿಯನ್ನ ಮುಂದೆ ವರ್ಸ್ತಾ ಇದೀವಿ. ಎಷ್ಟು ಜಮೀನಿದೆ ನಿಮ್ದು ಸರ್? ನಮ್ದು ಸುಮಾರು ಒಂದು 6 ಎಕರ್ ಜಮೀನಿದೆ. ಹೇಗೆ ಪ್ಲಾನ್ ಮಾಡಿದ್ರಿ 6 ಎಕರೆಯಲ್ಲಿ ಸರ್? ಮುಂಚೆ ನಮ್ಮ ಅಜ್ಜ ಅವ್ರ ಕಾಲದಿಂದ ತೆಂಗಿನ ಗಿಡ ಇತ್ತು ಮುಂಚೆ, ಅದ್ರ ನಂತರ ನಾವು ಅಡಿಕೆ ಅನ್ನ ಶುರು ಮಾಡಿದ್ವಿ. ಅಡಿಕೆ ಆದ ನಂತರ ಹೊಸ ಹೊಸ ಸ್ಪೈಸಸ್, ಅಂದ್ರೆ ಸ್ಪೈಸ್ ಈ ಕಡೆ ಜಾಸ್ತಿ ಇರ್ಲಿಲ್ಲ, ಲವಂಗ ಆಗ್ಬಹುದು, ದಾಲ್ಚಿನಿ ಆಗ್ಬಹುದು, ಆಮೇಲೆ ಜಾಯಿಕಾಯಿ ಅಂತ ಹೇಳ್ತೇವೆ ಅದನ್ನ ಮಾಡ್ತಾ ಇದೇವೆ. ಅದರ ನಂತರ ಯಾಲಕ್ಕಿ ಕೂಡ ಬೆಳಿತೇವೆ, ಸುಮಾರಷ್ಟು ಬೇರೆ ವಿವಿಧ ರೀತಿಯ ಕ್ರಾಪ್ಸ್ ಅನ್ನ ಬೆಳಿತಾ ಇದೇವೆ ಸರ್. ಹಾಗಾಗಿ ಈ ಹಿಂದೆ ಇದ್ದಂತ ತೋಟ, ಇದು ತೆಂಗು ಇರಬಹುದು, ಆ ನಂತರ ನೀವು ಅಡಿಕೆಯನ್ನು ಹಾಕಿ ಅಭಿವೃದ್ಧಿ ಪಡಿಸಿದಿರಿ. ಇವು ಅನೇಕ ಬೆಳೆಗಳನ್ನ, ಈಗ ಲವಂಗ ಹೇಳಿದ್ರಿ, ದಾಲ್ಚಿನಿ ಹೇಳಿದ್ರಿ, ಯಾಲಕ್ಕಿ ಹೇಳಿದ್ರಿ, ಇಂಥವೆಲ್ಲ ನೆರಳನ್ನ ಬಯಸಿ ಬೆಳೆಯುವಂತ ಬೆಳೆಗಳು, ಮಧ್ಯದಲ್ಲಿ ಹಾಕಿದ್ದೀವಿ ನೆಲ ಅಲ್ಲ? ಹೌದು ಸರ್. ಈಗ ಬಾಕಿ ಯಾವ ಸ್ಪೈಸಸ್ ನಾನೇನ್ ಹೇಳಿದೆ, ದಾಲ್ಚಿನಿ, ಲವಂಗ, ಜಾಜಿಕಾಯಿ, ಇವೆಲ್ಲ ಒಂದ್ ಸ್ವಲ್ಪ ಶೇಡ್ ಅನ್ನ ಬಯಸ್ತಾವೆ. ಮುಖ್ಯವಾಗಿ ಅಡಿಕೆ ಶೇಡ್ ಕಿಂತ ಇದಕ್ಕೆ ತೆಂಗಿನ ಶೇಡ್ ಸ್ವಲ್ಪ ಒಳ್ಳೆ ಆಧಾರ ಕೊಡ್ತದೆ. ಅಂದ್ರೆ ಅಡಿಕೆಯಿಂದ ಏನಾಗ್ತದೆ, ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಅದಕ್ಕೆ ಬಹಳ ಶೇಡ್ ಆದ್ರೆ ಅದ್ರ ಗ್ರೋತ್ ಆಗೋದಿಲ್ಲ. ಹಂಗಾಗಿ ತೆಂಗಿನ ಪ್ಲಾಂಟೇಶನ್ ನಡುವೆ ಇವೆಲ್ಲ ಸ್ಪೈಸ್ ಗಳನ್ನ ಹಚ್ಚೋದ್ರಿಂದ ಅದಕ್ಕೆ ಬೇಕಾದಷ್ಟು ಬಿಸಿಲಿನ ಶಾಖನೂ ಸಿಗ್ತದೆ, ಆಮೇಲೆ ಗ್ರೋತ್ ಕೂಡ ಒಳ್ಳೆ ಚೆನ್ನಾಗಾಗ್ತದೆ ಅಂತ ನಮ್ಮ ಅನುಭವ ಸರ್. ಈ ಸ್ಪೈಸ್ ಅಂದ್ರೆ ಇವುಗಳನ್ನ ನೀವು ಹಾಕಿದ್ದೋ ಅಥವಾ ನಿಮ್ಮ ಅಪ್ಪಾರು ಹಾಕಿದ್ದೋ? ಇಲ್ಲ ಸರ್, ನಮ್ ತಂದೆಯವರು ಕೃಷಿ ಸ್ಟಾರ್ಟ್ ಆದ್ಮೇಲೆ ಅದನ್ನ ಹಾಕುವ ಅಂತ ಇದ್ರು. ನಾನು ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಸ್ವಲ್ಪ ಸ್ಪೈಸ್ ಬಗ್ಗೆ ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೆ. ಅವಾಗ ಇಬ್ರು ಸೇರಿ ನಮ್ ತಂದೆಯವರು ನಾನು ಸೇರಿ ಒಂದ್ ಪ್ಲಾನ್ ಮಾಡ್ಕೊಂಡು ಅವಾಗಿಂದ ನಮ್ ಸ್ಪೈಸಸ್ ಅನ್ನ ಬೆಳೀತಾ ಇದೀವಿ. ಇಲ್ಲಿ ಬೆಳಿಬಹುದು ಅಂತೇಳಿ ಬೇರೆ ರೈತರನ್ನ ನೋಡಿಕೊಂಡು ಮನಸ್ಸು ಬಂತು ಅಥವಾ ಇಲಾಖೆಯವರು ಅಥವಾ ತಜ್ಞರು ಹೇಳಿದ್ದು? ಹೌದು ಸರ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಬಹಳಷ್ಟು ಸಹಾಯ ಸಿಕ್ಕಿದೆ ನಮಗೆ. ಒಳ್ಳೆ ಒಳ್ಳೆ ಗಿಡಗಳನ್ನ ಹೆಂಗ್ ಬೆಳಿಬೇಕು ಸ್ಪೈಸ್ ಗಿಡಗಳನ್ನ ಅಂತಾನು ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಮಗ್ ಮುಂಚೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಂದ್ರೆ ಮಸಾಲೆ ಪದಾರ್ಥಗಳು ಇಲ್ಲಿ ಬೆಳಿಬಹುದೋ ಇಲ್ಲೋ ಅಂತ ಹೇಳಿ. ಅವ್ರ ಅದ್ರ ಬಗ್ಗೆ ಒಂದ್ ಸರಿಯಾದ ಇನ್ಫಾರ್ಮೇಶನ್, ಒಂದ್ ಬುಕ್ಲೆಟ್ಸ್ ಆಗ್ಲಿ, ಈಗಂತೂ ಮೊಬೈಲ್ ಅಲ್ಲಿ ಅದರದೊಂದು ಆಪ್ ಮಾಡಿದ್ದಾರೆ, ಅದನ್ನೆಲ್ಲ ಮುಖಾಂತರ ಅವರು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಗಿಡಗಳನ್ನ ಕೂಡ ಸಪ್ಲೈ ಮಾಡಿ ಒಳ್ಳೆ ಸ್ಪೈಸ್ ಗಾರ್ಡನ್ ಅನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಆಹಾರಕ್ಕಾಗಿ ಅಂದ್ರೆ ಅಕ್ಕಿ, ಗೋಧಿ? ಆಹಾರಕ್ಕಾಗಿ ನಾವು ಇಲ್ಲಿ ಅಕ್ಕಿ ಮೇನ್ ಬೆಳಿತೇವೆ ಸರ್. ಅಂದ್ರೆ ಒಂದ್ ಎರಡು ಎಕರೆ ಜಾಗನ ಭತ್ತ ಬೆಳಿಲಿಕ್ಕೋಸ್ಕರನೇ ಇಟ್ಟಿದ್ದೇವೆ. ಬಹಳ ಮುಂಚೆಯಿಂದಾನು ಅದರಲ್ಲಿ ಭತ್ತದ ಪ್ಲಾಂಟೇಶನ್ ನೇ ಮಾಡ್ತೇವೆ, ಇನ್ನೂವರೆಗೂ ಅದನ್ನ ಕಂಟಿನ್ಯೂ ಮಾಡಿದೆ. ಅಂದ್ರೆ ಬೇರೆ ಬೇರೆ ವೆರೈಟಿ ಭತ್ತ ಬೆಳಿತೇವೆ, ಅಂದ್ರೆ ಪ್ರತಿ ವರ್ಷ ಒಂದ್ ಬೇರೆ ವೆರೈಟಿ ಅನ್ನ ಬೆಳೆದ್ ನೋಡ್ತೇವೆ. ಚೆನ್ನಾಗಿ ಅದರಲ್ಲೂ ಕೂಡ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ. ಬೆಳೆ ಕೂಡ ನೋಡ್ಲಿಕ್ಕೆ ಬಹಳ ಆರೋಗ್ಯಪೂರ್ಣವಾಗಿ ಇದೆ, ಹಾಗಾಗಿ ಅದಕ್ಕೆ ಬೇಕಾದಂತ ವಾತಾವರಣ ಸಿಕ್ಕಿದೆ, ಬೇಕಾದಷ್ಟು ತಂಪಾದ ವಾತಾವರಣ ಕೂಡ ಭೂಮಿಯಲ್ಲಿ ಸಿಕ್ಕಿದೆ, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಕೂಡ ಚೆನ್ನಾಗಿದೆ ಹಂಗನ್ಸುತ್ತ? ಹೌದು ಸರ್, ಬಹಳ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಜಾಸ್ತಿ ಪ್ರೋತ್ಸಾಹ ಮಾಡಿದ್ದೇವೆ. ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಳಸೋದಿಲ್ಲ. ಸಗಣಿ ಗೊಬ್ಬರ ಆಗ್ಲಿ ಅಥವಾ ನಾವು ಈಗ ಹೊಸದಾಗಿ ಗೋಮೂತ್ರದಿಂದ ಏನು ಒಳ್ಳೆ ಫರ್ಟಿಲೈಸರ್ ಅನ್ನ ತಯಾರು ಮಾಡ್ತಾರೆ, ಅದನ್ನ ತಯಾರ ಮಾಡಿ ಜಾಸ್ತಿ ಗಿಡಗಳಿಗೆ ಕೊಡ್ತಾ ಒಂದು ಒಳ್ಳೆ ಗಿಡಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಷ್ಟು ಬೆಳೆಯಲ್ಲಿ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗಿದ್ದು ಯಾವ ಬೆಳೆ? ಫಸ್ಟ್ ಆಫ್ ಆಲ್ ಆರ್ಥಿಕವಾಗಿ ಹೆಲ್ಪ್ ಆಗಿದ್ದು ತೆಂಗಂತೂ ಮುಂಚೆ ಇದ್ದೇ ಇತ್ತು, ಅದರಿಂದ ಅಂದ್ರೆ ನಮ್ಮ ಆರ್ಥಿಕ ಜೀವನ ನಡೀತಿತ್ತು. ಅದರ ನಂತರ ಅಡಿಕೆ ಬಂತು. ಅಡಿಕೆ ಒಳ್ಳೆ ಕ್ರಾಪ್ ಹೇಳೋದಂದ್ರೆ ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಬೆಲೆ ಕೂಡ ಇದೆ. ಬಟ್ ಮುಂದಿನ ಒಂದು ಇಯರ್ಸ್ ಅಲ್ಲಿ ನಾವು ಅಡಿಕೆನ ಕಂಟಿನ್ಯೂ ಮಾಡಬಹುದೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೊಂಥರ ರೋಗ, ಕೊಳೆ ರೋಗ ಬರ್ತದೆ, ಅದಕ್ಕೆ ಬಹಳಷ್ಟು ಔಷಧಿ ಸಿಂಪರಣೆ ಮಾಡಬೇಕು, ಬಹಳಷ್ಟು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಬೇಕಾಗ್ತಾ ಇದೆ. ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೊಂದು ನೋಡಿದ್ದಂದ್ರೆ ಮಸಾಲೆ ಬೆಳೆಗಳಾದಂತಹ ಜಾಯಿಕಾಯಿ ಆಗಬಹುದು ಅಥವಾ ಲವಂಗ ಮತ್ತೆ ದಾಲ್ಚಿನಿಯಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನ ನಾವು ನೋಡ್ತಾ ಇದ್ದೇವೆ ಸರ್. ಹೇಗೆ ಅದು ಲಾಭದಾಯಕ ನಿಮಗೆ, ಅದರ ನಿರ್ವಹಣಾ ಖರ್ಚು ಕಡಿಮೆ ಅನ್ನೋದು ಒಂದಾಯ್ತು, ಮತ್ತೆ ಕಟಾವು ಮಾಡುವುದು ಅಥವಾ ಗುಣಮಟ್ಟದ ನಮ್ಮ ಉತ್ಪನ್ನ ಬರ್ತಾ ಇದೆ ಅನ್ನೋದು, ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ ಅನ್ನೋದು ಹೇಗೆ? ಹೌದು ಸರ್, ದಾಲ್ಚಿನಿ ಈಗ ನಾನು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೇನೆ. ದಾಲ್ಚಿನಿ ಏನಿದೆ, ಇದು ಒಂದ್ 10 feet ಅಲ್ಲಿ ಗ್ರೋತ್ ಆಗಿ ಹಿಂಗೆ ಒಂಥರ ಬುಷ್ ಆಗುವಂತ ಗಿಡ. ಅದನ್ನ ಕಟಾವು ಮಾಡೋದಾದ್ರೆ ಅದರ ಮೊಗ್ಗನ್ನ ನಾವು ಕಟಾವು ಮಾಡ್ತೇವೆ. ಅದು ಕಟಾವು ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಲೇಬರು ಬೇಕಾಗುದಿಲ್ಲ. ಒಂದ್ ಎರಡು ಮಹಿಳೆ ವರ್ಕರ್ಸ್ ಅನ್ನ ತಗೊಂಡು ನಾವು ಒಂದ್ ಎಕರೆ ಜಮೀನಲ್ಲಿ ಏನ್ ಗಿಡ ಬೆಳಿತೇವೆ ಅದನ್ನ ಕಟಾವು ಮಾಡಿ ಮನೆ ಹತ್ರ ತಂದು ಅದನ್ನ ಸಪರೇಟ್ ಆಗಿ ಒಣಗಿಸಿ ಮಾರಬಹುದು. ಅಂದ್ರೆ ಇಲ್ಲಿ ನಿಮ್ಗೆ ಅಡಿಕೆ ಇಲ್ಲಾದ್ರೆ ಪ್ರತಿ ಒಂದ್ ಅಡಿಕೆ ಗಿಡದ ಮೇಲೆ ಹತ್ತಿ ಅಡಿಕೆಯನ್ನ ತೆಗಿಲಿಕ್ಕೆ 2-3 times ಒಂದ್ ಮನುಷ್ಯನಿಗೆ ಹತ್ಬೇಕಾಗ್ತದೆ. ಅದೇ ಈ ದಾಲ್ಚಿನಿ ಇದರಲ್ಲಿ ನಿಮ್ಗೆ ಒಂದೇ ಸರಿ ಆ ಕಟಾವನ್ನ ಒಂದೇ ಮಹಿಳೆ ಕೂಡ ಮಾಡಬಹುದು. ಅಂದ್ರೆ ಮಹಿಳೆ ವರ್ಕರ್ಸ್ ಏನಿರ್ತಾರೆ ಊರಲ್ಲಿ ಅವ್ರಿಗೆ ಕರ್ಕೊಂಡು ಕೂಡ ಕೆಲಸವನ್ನ ಮಾಡ್ಕೋಬಹುದಾಗಿದೆ. ಸರಳ ಆಗಿದೆ. ಆಮೇಲೆ ಅದಕ್ಕೆ ರೇಟು ಕೂಡ ಚೆನ್ನಾಗಿದೆ. ಪ್ರತಿ ಕೆಜಿಗೆ ಇವತ್ತು 1200 rupees ಅದು ಮೊಗ್ಗು ಹೋಗ್ತದೆ ಮಾರ್ಕೆಟ್ ಅಲ್ಲಿ. ಎಷ್ಟು ಮೊಗ್ಗು ಸಿಗ್ಬಹುದು ನಿಮಗೆ ಸರ್? 1 acre ಒಳ್ಳೆ ತೋಟ ಆದ್ರೆ 3-4 years ಒಂದು 150 kg ವರೆಗೂ ಮೊಗ್ಗು ಸಿಗ್ಬಹುದು. ಈಗ ಅಷ್ಟು ಸಿಗ್ತಾ ಇದೆ? ಈಗ ನಮ್ದು 3rd year ನಡೀತಾ ಇದೆ ಸರ್ ಪ್ಲಾಂಟೇಶನ್ ಮಾಡಿ. 3rd year ಅಲ್ಲಿ ನಮಗೂ ಅರೌಂಡ್ 50-60 kg ಅಂತೂ ಬರ್ತಾ ಇದೆ. ಅದ್ರ ನೆಕ್ಸ್ಟ್ ಇಯರ್ ಈಲ್ಡ್ ನಾನು ಅಂದ್ರೆ ಪ್ರೊಜೆಕ್ಟ್ ಮಾಡಿಟ್ಟಿದ್ದೇನೆ, ಅಂದ್ರೆ 150 ವರೆಗೂ ಹೋಗುತ್ತೆ. ಅಂದ್ರೆ ಈ ಇಳುವರಿ ಹೆಚ್ಚಾಗ್ತಾ ಹೋಗುದು ಐತಲ್ಲ, ಎಷ್ಟು ವರ್ಷದ ತನಕ ಹೆಚ್ಚಾಗ್ತಾ ಹೋಗಿ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಸರ್? ದಾಲ್ಚಿನಿ ಹೆಂಗಿದೆ, ನಾವು ಗಿಡವನ್ನ ಪ್ರತಿ ವರ್ಷ ಮೊಗ್ಗು ತೆಗಿಬೇಕಾದ್ರೆ ಅದನ್ನ ಪ್ರೂನಿಂಗ್ ಮಾಡ್ತೇವೆ. ಅಂದ್ರೆ ಒಂದ್ ರೇಂಜ್ ಗಿಡಗಳನ್ನ ಇಡ್ತೇವೆ, ಯಾಕಂದ್ರೆ ಅದು ಬಹಳ ಹೈಟ್ ಹೋಗ್ಬಿಟ್ರೆ ಮತ್ತೆ ನಮ್ಗಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗಾಗಿ ಆ ಗಿಡವನ್ನ 10-15 feet ವರೆಗೇನೆ ಅದನ್ನ ಮೇಂಟೈನ್ ಮಾಡುವಂತ ಒಂದು ಪ್ರೊಜೆಕ್ಟ್ ಅನ್ನ ಇಟ್ಟಿದ್ದೇವೆ. ಹಂಗಾಗಿ ನಮ್ಗೆ ಒಂದು 6-7 years ವರೆಗೂ ಈಲ್ಡ್ ನಿಮ್ಗೆ ಆ ರೇಂಜ್ ಹೋಗ್ತದೆ. ಅಂದ್ರೆ ನಾವ್ ಏನ್ ಬಯಸಿದ್ದೇವೆ ಆ ರೇಂಜ್ ಹೋಗ್ತದೆ. ಅದರ ನಂತರ ಅಲ್ಲಿಂದ ನಾವೊಂದು ಮ್ಯಾನ್ಯುಯಲ್ ಅಂದ್ರೆ ಒಂದ್ ರೇಂಜ್ ಅಲ್ಲಿ ಈಗ ಒಂದು 200 kg ವರೆಗೂ ನಾವು ಬಯಸಿದ್ರೆ ಅಲ್ಲಿಂದ 200 kg ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಆದ್ರೂ ಒಂದು ಇಯರ್ಲಿ ಒಂದು 5-10 kg ಅಂತೂ ಜಾಸ್ತಿ ಸಿಗಬಹುದು ಅಂತ ನನ್ನ ಅನಿಸಿಕೆ. ಒಂದೊಂದು ಗಿಡ ಎಷ್ಟು ಕೆಜಿ ಕೊಡಬಹುದು? ಮಾಡಬಹುದು. ಒಂದ್ ಗಿಡ ಹೆಚ್ಚು ಕಮ್ಮಿ ಒಂದು 2-3 kg ಅನ್ನ ಇಳ್ ಕೊಡಬಹುದು ಸರ್. ವರ್ಷದಲ್ಲಿ ಒಂದೇ ಬೆಳೆ ಬರ್ತಿದ್ದು? ಒಂದೇ ಬೆಳೆ ಬರುತ್ತೆ. ಸುಮಾರು ಒಂದು ನವೆಂಬರ್ ಅಲ್ಲಿ ಅದ್ರ ಫ್ಲವರಿಂಗ್ ಶುರು ಆಗ್ತದೆ ದಾಲ್ಚಿನ್ನಿ ಗಿಡದು. ಅದು ಮೊಗ್ಗಾಗಲಿಕ್ಕೆ 3-4 ತಿಂಗಳು ಬೇಕು. ಹಂಗಾಗಿ ಫೆಬ್ರವರಿ ಮಾರ್ಚ್ ಇಂದ ಕಟಾವ್ ಶುರು ಆಗುತ್ತೆ. ಹೆಚ್ಚು ಕಮ್ಮಿ ಇದಕ್ಕೆ ಜಾಸ್ತಿ ಕಟಾವ್ ಸೀಸನ್ ಇರೋದಿಲ್ಲ. 1-1.5 ತಿಂಗಳಲ್ಲಿ ಇದು ಪೂರ್ತಿ ಕಟಾವ್ ಆಗಿ ಮುಗ್ದು ಹೋಗ್ಬಿಡತ್ತೆ. ಹಾಗಾಗಿ ಇದು ಮೊಗ್ಗು ಬರ್ಲಿಕ್ಕೆ, ಹೆಚ್ಚು ಮೊಗ್ಗು ಕಟ್ಟಲಿಕ್ಕೆ ಅಥವಾ ಉದುರ್ದಂಗೆ ನೋಡ್ಕೊಳ್ಳಿಕ್ಕೆ, ಅಲ್ಲಿ ನೀರಿನ ನಿರ್ವಹಣೆ ಆಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾದಂತ ಪ್ರೂನಿಂಗ್ ಮಾಡೋದು, ಇಂಥವೆಲ್ಲನೂ ಮಾಡೋದು ಅವಶ್ಯಕತೆ ಇರುತ್ತ? ಹೌದು ಸರ್. ಅಂದ್ರೆ ಪ್ರೂನಿಂಗ್ ಅಂತ ಹೆಂಗಂದ್ರೆ, ರೆಂಬೆ ಕೊಂಬೆಗಳು ಏನ್ ಬರ್ತಾವೆ ಗಿಡಕ್ಕೆ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕಟ್ ಮಾಡ್ಲಿಲ್ಲ ಅಂದ್ರೆ ಅದು ಅಡ್ಡಾದಿಡ್ಡಿ ಹೆಂಗ್ ಬೇಕೋ ಹಂಗ್ ಬೆಳ್ಕೊಂಡ್ಬಿಡತ್ತೆ. ಆ ಮೊಗ್ಗು ಬರ್ಲಿಕ್ಕೆ ಅದಕ್ಕೆ ಏನ್ ಎನರ್ಜಿ ಬೇಕೋ ಅದು ಬರೀ ಬೆಳವಣಿಗೆಯಲ್ಲಿ ಹೋಗ್ಬಿಡ್ತದೆ, ಅದಕ್ಕೆ ಮೊಗ್ಗು ಬರ್ಲಿಕ್ಕೆ ಹೋಗುದಿಲ್ಲ. ಹಂಗಾಗಿ ಅದನ್ನ ಕಟಿಂಗ್ ಮಾಡ್ಕೊಂಡು ಒಂದು ಆಕಾರ ಕೊಟ್ಟು ಗಿಡಕ್ಕೆ ಅಷ್ಟೇ ಮೇಂಟೈನ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ರೆಂಬೆ ಕೊಂಬೆಗಳು ಬರಲಾರ್ದೆ ಈಲ್ಡ್ ಜಾಸ್ತಿ ಬರ್ತಾ ಹೋಗ್ತದೆ. ಇಷ್ಟೆಲ್ಲಾನು ನಿರ್ವಹಣೆ, 6 ಎಕರೆ ತೋಟ, ಮತ್ತೆ ಇಷ್ಟೆಲ್ಲ ಮಷಿನರಿ, ಮತ್ತು ಜೊತೆಗೆ ಜೇನು ಸಾಕಾಣಿಕೆ ಇವೆಲ್ಲಾನು ಮಾಡ್ತಾ ಇದೆ. ಜೇನು ಸಾಕಾಣಿಕೆಯಿಂದನೂ ಕೂಡ ನಿಮ್ಗೆ ಲಾಭ ಅನಿಸಿದೆಯೋ ಅಥವಾ ಪರೋಕ್ಷ ಲಾಭ ಹೆಚ್ಚು ಅನಿಸ್ತಾ ಇದೆಯೋ? ಸರ್, ಜೇನು ಸಾಕಾಣಿಕೆ ನಾವೀಗ ಶುರು ಮಾಡಿ ಒಂದು 3 ವರ್ಷ ಆಯ್ತು. ಮುಂಚೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರ್ಲಿಲ್ಲ. ಅಂದ್ರೆ ಹೆಂಗ್ ಮಾಡ್ಬೇಕು, ಏನು ಜೇನು ಕಚ್ತದೆ ಅಥವಾ ಏನು, ಹೆದರಿಕೆ ಇತ್ತು. ಆದ್ರೆ ತೋಟಗಾರಿಕೆ ಇಲಾಖೆಯವರು ಅದ್ರ ಬಗ್ಗೆ ಸುಮಾರಷ್ಟು ಮಾಹಿತಿಯನ್ನ ಕೊಟ್ಟು ಒಂದು 15 ಜೇನು ಪೆಟ್ಟಿಗೆಯನ್ನ ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಸ್ಟಾರ್ಟಿಂಗಿಗೆ. ಅದರಿಂದ ಲಾಭ ಅಂತಂದ್ರೆ ಬರೀ ಜೇನು ತುಪ್ಪ ಸಿಗ್ತದೆ ಅಂತ ಲಾಭ ಅಲ್ಲ, ನಾವು ಬೆಳೆದಿರೋ ಗಿಡಗಳಿಗೆ ಪರಾಗಸ್ಪರ್ಶ ಆಗಿ ಅದರಿಂದ ನಮಗೆ ಫಲ ಕೂಡ ಜಾಸ್ತಿ ಬರ್ತದೆ. ಅದು ಅದರಿಂದ ಒಂದು 2 ಲಾಭ ಇದೆ. ಬರೀ ಜೇನುತುಪ್ಪ ತಗೊಂಡೇ ಲಾಭ ಮಾಡಬಹುದು ಅಂತಿಲ್ಲ, ತೋಟಗಾರಿಕೆಯಲ್ಲೂ ಅದರಿಂದ ಒಂದು ಇಂಟರ್ಮೀಡಿಯೇಟ್ ಲಿಂಕ್ ಇದೆ. ಹಂಗಾಗಿ ಎರಡು ಕೃಷಿ ಮಾಡೋರು ಎರಡನ್ನು ಕೂಡ ಮಾಡಿದರೆ ಬಹಳ ಲಾಭವನ್ನ ಪಡ್ಕೋಬಹುದು ಅಂತ ಅನಿಸಿದೆ. ಎಷ್ಟು ಕುಟುಂಬಗಳು ಇದಾವೆ ನಿಮ್ಮಲ್ಲಿ? ಸರ್, ನಮ್ಮಲ್ಲಿ ಜೇನಿನ 15 ಕುಟುಂಬಗಳಿದಾವೆ. 15ರಲ್ಲಿ ನಾವು ಅಂದ್ರೆ ವರ್ಷಕ್ಕೆ ಒಂದು 2-3 ಕುಟುಂಬಗಳನ್ನ ಮತ್ತೆ ಡಿವೈಡ್ ಮಾಡ್ತೇವೆ, ಅಂದ್ರೆ ಅದರಿಂದಾನೆ ಮತ್ತೆ ಉತ್ಪತ್ತಿ ಮಾಡ್ತೇವೆ. ಹಂಗಾಗಿ ವರ್ಷಕ್ಕೆ ಒಂದು 3-4 colonies ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೇವೆ. ಈಗ ನಿಮಗೆ ಸಿಕ್ಕಿದೆಯಾ ಡಿವೈಡ್, ನೀವೇ ಮಾಡೋದು, ಕುಟುಂಬವನ್ನ ಸಂಖ್ಯೆ ಜಾಸ್ತಿ ಮಾಡೋದು, ಮತ್ತೆ ಹೊಸ ಹೊಸ ಪೇಟಿಗೆಯನ್ನ ಅಳವಡಿಸೋದು, ಇದೆಲ್ಲ ಗೊತ್ತಾಗುತ್ತಾ ನಿಮಗೆ? ಈಗ ಒಂದು 3 ವರ್ಷದ ಅನುಭವದಲ್ಲಿ ಒಂದು ನಮಗಷ್ಟು ಮಾಹಿತಿ ಇರಲಿಲ್ಲ, ಆದ್ರೆ ಕೆಲವೊಂದಿಷ್ಟು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ್ವಿ. ಆಮೇಲೆ ನಮ್ಮ ರಿಲೇಷನ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಿರಿಯರು, ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿಯನ್ನ ತಗೊಂಡು ಈಗ ಒಂದು ಸ್ವಲ್ಪ ಅನುಭವ ಆಗಿದೆ. ಅಂದ್ರೆ ಯಾವ ತರ ಜೇನು ಸಾಕಾಣಿಕೆ ಮಾಡಬೇಕು, ಅದರಿಂದ ತೋಟಕ್ಕೆ ಹೆಂಗ್ ಲಾಭ ಮಾಡಿಸ್ಕೊಡ್ಬೇಕು, ಮತ್ ನಾವು ಹೇಗೆ ಲಾಭ ತಗೋಬೇಕು ಅಂತ, ಅದು ಡಿವೈಡ್ ಮಾಡೋದಾಗ್ಲಿ ಅಥವಾ ಅದನ್ನ ಮೇಂಟೈನ್ ಮಾಡೋದಾಗ್ಲಿ, ಒಂದ್ ಹಂತಕ್ಕೆ ನಾವು ಅದನ್ನ ಕಲ್ಕೊಂಡಿದ್ದೇವೆ ಸರ್. ಈಗ ಬೇಸಿಗೆನು ಇರುತ್ತೆ, ಮಳೆಗಾಲ ಮಳೆ ಹೆಚ್ಚು ಆಗುವಂತ ಪ್ರದೇಶ, ಹಾಗಾಗಿ ಮಳೆಗಾಲದಲ್ಲಿ ನಿರ್ವಹಣೆ, ಬೇಸಿಗೆಯಲ್ಲಿ ನಿರ್ವಹಣೆ ಹೆಂಗ್ ಮಾಡಬೇಕು, ಎಲ್ಲಿ ಇಡಬೇಕು ಎಲ್ಲ ಗೊತ್ತ? ಹಾ ಸರ್, ಈಗ ಬೇಸಿಗೆಯಲ್ಲಿ ಆಕ್ಚುಲಿ ಫ್ಲವರಿಂಗ್ ಸ್ಟಾರ್ಟ್ ಆಗೋದು, ಅಂದ್ರೆ ಅದು ಏನ್ ಜೇನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಜೇನ್ ನೊಣ, ಅದು ಸ್ಟಾರ್ಟ್ ಆಗೋದು ಹೆಚ್ಚು ಕಮ್ಮಿ ಫ್ಲವರಿಂಗ್ ಸೀಸನ್ ಅಲ್ಲಿ, ಅಂದ್ರೆ ನವೆಂಬರ್ ಇಂದ. ಹೂಗಳು ಯಾವಾಗ ಸ್ಟಾರ್ಟ್ ಆಗ್ತದೆ, ನವೆಂಬರ್ ಇಂದ ನಮಗೆ ಸುಮಾರು ಮೇ ತಿಂಗಳ ಎಂಡ್ ವರೆಗೂ ನಾವು ಫ್ಲವರಿಂಗ್ ಸಿಗ್ತದೆ. ಆ ಟೈಮಲ್ಲಿ ಸುಮಾರಷ್ಟು ಜೇನು ಕಲೆಕ್ಟ್ ಮಾಡ್ತೇವೆ. ಆಮೇಲೆ ಮೇ ತಿಂಗಳು ಮುಗಿದ ನಂತರ ಇನ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅವಾಗ ಮಳೆಗಾಲ ಎಂಡ್ ಆಗುವವರೆಗೂ, ಅಂದ್ರೆ ನೆಕ್ಸ್ಟ್ ನವೆಂಬರ್ ಸೀಸನ್ ಶುರು ಆಗುವವರೆಗೂ ಆ ಜೇನಿನ ಕುಟುಂಬವನ್ನ ಹೇಗೆ ಸುರಕ್ಷಿತವಾಗಿ ಇಡಬೇಕು ಅನ್ನೋದು ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಅದು ಸಮಸ್ಯೆ ಅಲ್ಲ, ಬಹಳ ಜನ ಅದನ್ನ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ಮಳೆಗಾಲಲ್ಲಿ ಹೆಂಗ್ ಮೇಂಟೈನ್ ಮಾಡೋದು, ಬಹಳಷ್ಟು ಜೇನು ಸಾಕಾಣಿಕೆ ಮಾಡೋರ ಹತ್ರ ನಾನು ಮಾತಾಡಿದ್ದೇನೆ, ಅವ್ರ ಅದನ್ನ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅದರಲ್ಲಿ ಒಂದು ಸೊಲ್ಯೂಷನ್ ಏನಂತ ಅಂದ್ರೆ, ನಾವು ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ನಾವೇನ್ ಜೇನಿನ ಲಾಭ ಪಡಿತೇವೆ ಅಂದ್ರೆ, ಜೇನು ನೊಣಗಳು ಆ ಜೇನು ತುಪ್ಪವನ್ನ ಅವಕ್ಕೋಸ್ಕರ ಮಾಡಿರ್ತವೆ. ನಾವೇನ್ ಮಾಡ್ತೇವೆ, ಸೀಸನ್ ಎಂಡ್ ವರೆಗೂ ಜೇನು ತುಪ್ಪ ತಗೋತೇವೆ. ಮೇ ತಿಂಗಳಲ್ಲಿ ಏನ್ ಜೇನು ತುಪ್ಪ ಬರ್ತದೆ, ಆ ಒಂದು ಜೇನು ತುಪ್ಪದ ಒಂದು ಲಾಟ್ ಅನ್ನ ನಾವೇನಾದ್ರೂ ಬರೀ ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ, ಅದಕ್ಕೆ ಮಳೆಗಾಲದಲ್ಲಿ ತಿನ್ಲಿಕ್ಕೆ ಏನಾದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ರೆ, ನಾವು ಅದ್ರ ಬಗ್ಗೆ ಯಾವ ಕಾಳಜಿನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನವೆಂಬರ್ ಇಂದ ಮೇ ತಿಂಗಳವರೆಗೂ ಏನ್ ಜೇನು ತುಪ್ಪ ಮಾಡ್ತದೆ ನಾವು ಎಲ್ಲ ತಗೊಂಡ್ಬಿಡ್ತೇವೆ. ಅದಕ್ಕೆ ಮಳೆಗಾಲದಲ್ಲಿ ತಿನ್ಲಿಕ್ಕೆ ನಾವು ಏನು ಬಿಡೋದಿಲ್ಲ. ಅವಾಗ ಜೇನು ಸಾಕಾಣಿಕೆ ಮಾಡೋರು ಏನ್ ಅನ್ಕೋತಾರೆ, ಅದಕ್ಕೆ ಫೀಡಿಂಗ್ ಮಾಡಬೇಕು, ಸಕ್ಕರೆ ಕೊಡಬೇಕು ತಿನ್ಲಿಕ್ಕೆ. ಅದು ಕೃತಕವಾದಂತ ಆಹಾರ, ಅದರ ಆಹಾರ ಅಲ್ಲ, ಅದರ ಆಹಾರ ಜೇನುತುಪ್ಪ. ಅದೇ ನೆಕ್ಟರ್ ತಗೊಂಡ್ಬರ್ತದೆ, ಅದು ಶೇಖರಣೆ ಮಾಡಿಟ್ಟಿರ್ತದೆ. ಅದನ್ನೇ ನಾವು ಅದಕ್ಕೆ ಒಂದು ಮೇ ತಿಂಗಳದ್ದು ಏನು ಒಂದು ಲಾಟ್ ಇರುತ್ತೆ ಅದು ಮಾಡ್ಕೊಂಡಿರೋದು, ಅದನ್ನ ಕೊಟ್ಬಿಟ್ರೆ ಅದು ಆರಾಮಾಗಿ ಡೆವಲಪ್ ಆಗ್ತದೆ, ಅದಕ್ಕೂ ಒಂದು ಆಹಾರ ಸಿಗ್ತದೆ. ಮುಂದೆ ಮತ್ತೆ ಮುಂದಿನ ವರ್ಷ ನಮ್ಗೆ ಅದೇ ಜೇನುತುಪ್ಪ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಭಾವಿಸ್ತೇನೆ. ಹಾಗಾಗಿ ಇದು ಒಂದು ತಂತ್ರನ ಇದು ಅಲ್ಲ, ಹುಳುಗಳಿಗೆ ಆಹಾರ ಹೇಗೆ ಕೃತಕವಾಗಿ ಕೊಡೋಕ್ಕಿಂತ ನೈಸರ್ಗಿಕವಾಗಿ ತಯಾರಾದಂತಹ ಆಹಾರವನ್ನ ಅವ್ರಿಗೆ ತಿನ್ಲಿಕ್ಕೆ ಬಿಟ್ಟು ಬಿಡುದು. ಹೌದ್ ಸರ್, ಈಗ ಆಕ್ಚುಲಿ ಜೇನುತುಪ್ಪ ಅದು ಮಾಡೋದು ತನ್ಗೋಸ್ಕರನೇ ಮಾಡಿರ್ತದೆ ಜೇನೊಣ. ನಾವ್ ಅದ್ರ ಎಲ್ಲಾ ಜೇನುತುಪ್ಪ ತಗೊಂಡ್ಬಿಟ್ರೆ ಅದು ಆಹಾರ ತಿನ್ಬೇಕೇನು. ಮಳೆಗಾಲದಲ್ಲಿ ಅಂತೂ ಅದಕ್ಕೆ ಯಾವ ಹೂಗಳು ಜಾಸ್ತಿ ಸಿಗೋದಿಲ್ಲ. ಹಂಗಾಗಿ ಅದ್ ಬದುಕಿ ಉಳಿಲಿಕ್ಕೆ, ಅದ್ರ ಪೂರ್ತಿ ಕಾಲನಿ ಬದುಕಲಿಕ್ಕೆ ಅದಕ್ಕೆ ಎಷ್ಟು ಜೇನುತುಪ್ಪವನ್ನ ಬೇಕೋ ಅಷ್ಟು ನಾವು ಅದಕ್ಕೆ ಅದರದೇ ಆದಂತ ಆಹಾರ ಅದಕ್ಕೆ ಬಿಟ್ಕೊಟ್ಬಿಟ್ರೆ ಮುಂದೆ ನಮಗೂ ಒಂದ್ ಸಮಸ್ಯೆ ಇರೋದಿಲ್ಲ. ಅಂದ್ರೆ ಅದಕ್ಕೆ ಫೀಡಿಂಗ್ ಮಾಡಬೇಕು, ಸಕ್ಕರೆ ಪಾಕ ತಿನ್ನಿಸ್ಬೇಕು, ಕೃತಕ ಆಹಾರ ಕೊಡಬೇಕು ಅನ್ನೋದೊಂದು ಇರೋದಿಲ್ಲ. ಅದ್ರ ನ್ಯಾಚುರಲ್ ಫುಡ್ಡೇ ಅದಕ್ಕೆ ಸಿಗ್ತದೆ. ಹಂಗಾಗಿ ಕಾಲನಿ ಕೂಡ ಆ ಕುಟುಂಬ ಕೂಡ ಹೆಲ್ದಿ ಆಗಿರ್ತದೆ. ಎಷ್ಟು ಬರ್ತದೆ ಜೇನು, ಹೆಂಗ್ ಮಾರಾಟ ಮಾಡುದು ಸರ್? ಇಲ್ಲಿ ನಮ್ಮ ಏರಿಯಾದಲ್ಲಿ ಈಗ 500-600 ರೂಪಾಯಿ ಕೆಜಿ ವರೆಗೂ ಜನ ತಗೋತಿದ್ದಾರೆ. ಅಂದ್ರೆ ನಾವು ಈಗ ಏನ್ ಮಾಧ್ಯಮಗಳು ಬಂದಿದ್ದಾವೆ, ವಾಟ್ಸ್ಆಪ್ ಇರಬಹುದು ಅಥವಾ ದಾಂಡೇಲಿ ನಮ್ಮ ಟೌನ್ ಹತ್ರ ಇದೆ, ಅಲ್ಲಿ ಹೋಗಿ ನಾವು ಕೆಲವೊಂದಿಷ್ಟು ಜನರಿಗೆ ಹೇಳಿದ್ದೇವೆ ನಮ್ಮ ಕಡೆ ಜೇನುತುಪ್ಪ ಇದೆ, ಪ್ಯೂರ್ ಜೇನುತುಪ್ಪ ಸಿಗ್ತದೆ ಯಾವಾಗ ಬೇಕು ಹೇಳಿ ಅಂತ. ಈಗ ಒಂದು 500-600 ರೂಪೀಸ್ ಕೆಜಿ ವರೆಗೂ ಹೋಗ್ತಾ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ 400 ಇಂದ ಶುರು ಮಾಡಿದ್ವಿ, ಈಗ ಒಂದು 600 ರೂಪೀಸ್ ವರೆಗೂ ಅದು ಕೆಜಿ ಹೋಗ್ತಾ ಇದೆ ರೇಟ್. ಮಾರಾಟಕ್ಕೆ ತೊಂದರೆ ಆಗಿಲ್ಲ? ಮಾರಾಟಕ್ಕೆ ಇಲ್ಲ ಸರ್, ಮಾರಾಟಕ್ಕೆ ಏನೂ ತೊಂದರೆ ಆಗಿಲ್ಲ. ಈಗ ಪ್ರವಾಸೋದ್ಯಮನೂ ಕೂಡ ಹೆಚ್ಚಿಗೆ ಆಗೋದ್ರಿಂದ ಇಲ್ಲಿ ಬಹಳ ಜನ ಪ್ರವಾಸಿಗರು ಓಡಾಡ್ತಾರೆ. ನಾವು ಕೆಲವೊಂದಿಷ್ಟು ಜೇನ ಆದಾಗ ಜೇನ್ ಬಾಟಲ್ಸ್ ಅನ್ನ ನಮ್ಮ ಮನೆ ಹೊರಗಡೆ ಇಟ್ಟಿರ್ತೇವೆ, ಅವ್ರು ನೋಡ್ಕೊಂಡ್ಬಿಟ್ಟು ಬಂದು ಪ್ಯೂರ್ ಜೇನುತುಪ್ಪ ಟೇಸ್ಟ್ ಮಾಡ್ತಾರೆ. ಚಲೋ ಅನ್ಸಿದ ಕೂಡಲೇ ಅವರು ಗ್ಯಾರಂಟಿ ಅದನ್ನ ತಗೊಂಡು ಹೋಗ್ತಾರೆ. ಹಾಗೆನೇ ನೀವು ಹೋಮ್ ಸ್ಟೇ ಪ್ರಾರಂಭ ಮಾಡಿದಿರಿ, ಇದು ನಿಮ್ಮ ಕೃಷಿ ಬದುಕಿಗೆ ಪೂರಕನ ಹೇಗೆ? ಆಕ್ಚುಲಿ ನಾನು ಓದಿರೋದು ಟೂರಿಸಂ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ. 2012 ನಾನು ಅದನ್ನ ಮುಗಿಸ್ಕೊಂಡ್ಬಿಟ್ಟು KSTDC ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದರ ನಂತರ ಇಲ್ಲಿ ಒಂದು 5 ಇಯರ್ಸ್ ಇಂದ ಹೋಮ್ ಸ್ಟೇ ನಡೆಸ್ತಿದ್ದೇನೆ. ಈಗ ಕಲ್ತಿರೋದು ಒಂದು ಪ್ರೊಫೆಷನ್ ಅನ್ನ ಮರಿಬಾರ್ದು ಅಂತ ಹೇಳಿ ಇಲ್ಲಿ ನಮ್ಮ ಏರಿಯಾದಲ್ಲೇ ಯಾವ ರೀತಿ ಅದನ್ನ ಬಳಸ್ಕೋಬಹುದು ಅಂತ ವಿಚಾರ ಮಾಡಿ ಹೋಮ್ ಸ್ಟೇ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಅತಿಥಿಗಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ, ರೂಮ್ಸ್ ಗಳನ್ನ ಮಾಡಿದ್ದೇವೆ, ಊಟ ಕೊಡ್ತೇವೆ, ಆಮೇಲೆ ಹತ್ರ ಇರೋ ಎಲ್ಲ ಪ್ರವಾಸಿ ತಾಣಗಳಿಗೆ ಅವ್ರಿಗೆ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಬರ್ಡ್ ವಾಚಿಂಗ್ ಆಗಿರ್ಬೋದು ಅಥವಾ ಪ್ಲಾಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್, ಸ್ಪೈಸ್ ಗಾರ್ಡನ್ಸ್, ಇದೆಲ್ಲ ನಮ್ಮ ಹತ್ರನೇ ಇರೋದ್ರಿಂದ ನಮ್ಗೆ ಯಾವ್ದು ಅಂದ್ರೆ ಎಕ್ಸ್ಟ್ರಾ ಅದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಬೇರೆ ಕಡೆ ಒಯ್ಯುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ನೈಸರ್ಗಿಕವಾಗಿ ಇಲ್ಲೇ ಸಿಕ್ಕಿರೋದ್ರಿಂದ ಒಂದು ಲಾಭ ಅಂತ ನಾನು ಅನ್ಕೋತೇನೆ. ನಾನು ಅದರಲ್ಲಿ ಪ್ರವಾಸೋದ್ಯಮ ಮಾಡಿದ್ದು ಒಂದು ಲಾಭ ಆಗಿ ನನಗೆ ಸಿಕ್ಕಿದೆ ಅಂತ. ಈ ಹೋಮ್ ಸ್ಟೇಗೂ ಮತ್ತು ರೆಸಾರ್ಟ್ಸ್ಗೂ ಏನ್ ವ್ಯತ್ಯಾಸ ಸರ್? ಹೋಮ್ ಸ್ಟೇ ಅಂದ್ರೆ ಇದೊಂದು 5 ರೂಮಿನ ಕಾನ್ಸೆಪ್ಟ್. ಅಂದ್ರೆ ಹೋಮ್ ಸ್ಟೇ ಮಾಡೋರಿಗೆ ತಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ 5 ರೂಮ್ಸ್ಗಳನ್ನ ಅವರು ಅತಿಥಿಗಳಿಗೆ ಬಿಟ್ಕೊಡ್ಬಹುದು. ಅಂದ್ರೆ ಆಕ್ಚುಲಿ ಓನರು ಆ ಜಾಗದಲ್ಲಿ ಇರಬೇಕು ಹೋಮ್ ಸ್ಟೇ ಮಾಡೋನು, ಮತ್ತೆ 5 ರೂಮ್ಗಳನ್ನ ಅವನು ಆ ಅತಿಥಿಗಳಿಗೆ ಬಿಟ್ಕೊಡ್ಬಹುದು. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಆ ವ್ಯಕ್ತಿಯು ಮಾಡಬಹುದು. ಆದ್ರೆ ರೆಸಾರ್ಟ್ ಆದ್ರೆ ರೆಸಾರ್ಟ್ ಮಾಡ್ಲಿಕ್ಕೆ ಎನ್ನೇ ಲ್ಯಾಂಡ್ ಬೇಕಾಗ್ತದೆ. ಅಂದ್ರೆ ನಾನ್ ಅಗ್ರಿಕಲ್ಚರ್ ಕಮರ್ಷಿಯಲ್ ಕನ್ವರ್ಸೇಷನ್ ಮಾಡಬೇಕು ಅವರಿಗೆ. ಅಬೌವ್ 15-20 ರೂಮ್ಸ್ ವರೆಗೂ ಕಟ್ಟಲಿಕ್ಕೂ ಅವಕಾಶ ಇರ್ತದೆ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಲಕ್ಸುರಿ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಅವರಿಗೆ ರೆಸಾರ್ಟ್ ಅಲ್ಲಿ ಅಳವಡಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಹಾಗಿಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲೇ ಮಾಡೋದ್ರಿಂದ ಯಾವ ಟ್ಯಾಕ್ಸ್ ಅವರಿಗೆ ಇರೋದಿಲ್ಲ. ಒಂದು ಮಿನಿಮಮ್ ಅಮೌಂಟ್ ಗ್ರಾಮ ಪಂಚಾಯತಿ ಕಟ್ಟಬೇಕಾಗ್ತದೆ. ಅಂದ್ರೆ ಟ್ಯಾಕ್ಸ್ ರೂಪದಲ್ಲಿ ಒಂದು ಮಿನಿಮಮ್ ಅಮೌಂಟ್ ಇರ್ತದೆ, ಬಹಳ ಹೈ ಇರೋದಿಲ್ಲ. ವ್ಯತ್ಯಾಸ ಅಂದ್ರೆ ಇಷ್ಟೇ, ಅಂದ್ರೆ ಟ್ಯಾಕ್ಸ್ ಗಳಿಂದ ಹೊರಗೆ ಹೋಮ್ ಸ್ಟೇ ಇದೆ, ಯಾವ್ದು ಅದಕ್ಕೆ ಟ್ಯಾಕ್ಸ್ ಅಳವಡಿಸಿಲ್ಲ. ಪ್ರವಾಸಿಗರಿಗೆ ಅನುಕೂಲ ಏನಿಲ್ಲ ಸರ್? ಇಲ್ಲಿ ಬಂದ ಮೇಲೆ ಅವರು ಮೇನ್ ಅಂದ್ರೆ ಒಂದು ಶುದ್ಧವಾದ ವಾತಾವರಣದಲ್ಲಿ ಇರಬಹುದು. ಪ್ರಕೃತಿ, ಬರ್ಡ್ಸ್, ಅನಿಮಲ್ಸ್ ಸೈಟಿಂಗ್ಸ್ ಎಲ್ಲ ಆಗ್ತದೆ ಸುಮಾರಷ್ಟು. ಬರ್ಡ್ ವಾಚಿಂಗ್ ಮಾಡಿಸ್ತೇವೆ, ಅದ್ರ ಬಗ್ಗೆ ತಿಳ್ಕೊತಾರೆ. ಆಮೇಲೆ ನಮ್ಮ ಸುತ್ತಮುತ್ತಲ ಇರುವಂತ ಏನ್ ಪ್ರವಾಸಿ ತಾಣಗಳಿದಾವೆ, ಸಿಂತೇರಿ ರಾಕ್ ಇದೆ, ಉಳುವಿ ಇದೆ, ದಾಂಡೇಲಿಯಲ್ಲಿ ಮೌಳಂಗಿ ಅಂತ ಇದೆ, ಸಂಗಮ್ ಇದೆ, ಆ ಸುಮಾರಷ್ಟು ಪ್ಲೇಸ್ ಗಳನ್ನ ನಾವು ಅವ್ರಿಗೆ ತೋರಿಸ್ತೇವೆ. ಒಂದ್ 2-3 ದಿವಸದವರೆಗೂ ಬಹಳ ಶಾಂತ ರೀತಿಯಿಂದ ಅವರು ಆರಾಮಿಲ್ಲಿ ಕಾಲವನ್ನ ಕಳಿಬಹುದು. ಅವರೇನ್ ಸಿಟಿ ಸ್ಟ್ರೆಸ್ ಇಂದ ಏನ್ ಬಂದಿರ್ತಾರೆ ಹೊರಗಡೆ, ಅದನ್ನಿಲ್ಲಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡು ಹೋಗಬಹುದು ಅಂತ ನಾನು ಹೇಳ್ತೇನೆ. ಈ ಟೂರಿಂಗ್ ಪ್ಯಾಕೇಜ್ ನೀವು ಕೊಡುದಾ? ಹೌದ್ ಸರ್, ಅಂದ್ರೆ ನಮ್ದು ವಸತಿ, ಊಟ, ಮತ್ತೆ ಕೆಲವೊಂದಿಷ್ಟು ವಾಟರ್ ಸ್ಪೋರ್ಟ್ಸ್ ಇಲ್ಲಿ ನಡೀತದೆ. ಗಣೇಶ್ ಗುಡಿ ಅಂತ ಕಾಳಿ ನದಿ ಏನಿದೆ ಅದರಲ್ಲಿ ವಾಟರ್ ಸ್ಪೋರ್ಟ್ಸ್ ನಡೀತದೆ. ಅವು ಕೆಲವೊಂದಿಷ್ಟು ನಾವು ಪ್ಯಾಕೇಜ್ ಮಾಡಿಕೊಂಡು ಅವರಿಗೆ ಕೊಟ್ಟಿರ್ತೇವೆ ಪ್ರವಾಸಿಗರಿಗೆ. ಅವ್ರು ಬೇಕಂದ್ರೆ ಬರೀ ಊಟ ಮತ್ತೆ ವಸತಿ ಮಾಡಿಕೊಂಡು ಹೋಗೋರು ಜನ ಇದಾರೆ. ಅಂದ್ರೆ ಒಂದ್ 2 ದಿವಸ ಏನು ನಮಗೆ ಆಕ್ಟಿವಿಟೀಸ್ ಬೇಡ, ಆರಾಮಾಗಿದ್ದು ಹೋಗ್ತೇವೆ ಹಂಗ ಹೇಳೋರು ಇದಾರೆ. ಪ್ಲಸ್ ಆಕ್ಟಿವಿಟೀಸ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋ ಜನನು ಇದಾರೆ. ಹೇಗೆ ಅನಿಸ್ತಾ ಇದೆ ನೀವು ಓದಿದ್ದು ಮತ್ತೆ ನಿಮ್ಮ ಬದುಕುವ ಶೈಲಿ, ಕೃಷಿ ಬದುಕು, ಅಪ್ಪನ ಒಂದು ಮಾರ್ಗದರ್ಶನ, ಇಂಥವೆಲ್ಲ ನೋಡ್ಕೊಂಡಾಗ ಬದುಕು ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ, ಖುಷಿಯಾಗಿದೆ ಹಂಗನ್ಸುತ್ತ? ಬಹಳ ಅನಿಸ್ತಾ ಇದೆ ಸರ್. ಅಂದ್ರೆ ಹೊರಗಿನ ಲೈಫ್ ಅನ್ನ ಇವತ್ತಿನ ಇದರಲ್ಲಿ ನಾವು ನೋಡಿದ್ರೆ ಎಷ್ಟು ಅಂದ್ರೆ ಸಿಟಿ ಲೈಫ್ ಅಲ್ಲಿ ಎಷ್ಟು ಹೆಕ್ಟಿಕ್ ಆಗಿದೆ ಜೀವನ. ಅಂದ್ರೆ ಬೆಳಗ್ಗೆ ಎದ್ದು ಟೈಮ್ ಟು ಟೈಮ್ ಅಲ್ಲಿ ಡ್ಯೂಟಿಗೆ ಹೋಗ್ರಿ, ಅದ್ ಮಾಡ್ರಿ, ಅದು ಕೆಲಸದ ಒತ್ತಡ ಏನಿರ್ತದೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನಾವು ನಮ್ದೇ ಆದಂತ ಒಂದು ಜಮೀನಲ್ಲಿ ನಮ್ಮ ಟೈಮಿಗೆ ಹೆಂಗ ಅನುಕೂಲ ಆಗ್ತದೆ, ಕೃಷಿಗೆ ಅನುಕೂಲ, ಅದರಿಂದ ಪ್ರವಾಸೋದ್ಯಮಕ್ಕೆ ಹೆಂಗ ಅನುಕೂಲ ಆಗ್ತದೆ, ಹಂಗ ನಾವು ಹೊಂದ್ಕೊಂಡು ಆ ಕೆಲಸವನ್ನ ಮಾಡೋದ್ರಿಂದ ಬಹಳ ಖುಷಿ ಅನಿಸ್ತದೆ. ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ಅಂದ್ರೆ ಜೇನು ಸಾಕಾಣಿಕೆಯನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಹೊರಗಿನ ದೇಶಗಳಲ್ಲಿ ಅಂದ್ರೆ ಈಗ ನಾವು ಇಂಟರ್ನೆಟ್ ಅಲ್ಲಿ ಏನ್ ನೋಡ್ತೇವೆ, ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದಾವೆ. ಅಂದ್ರೆ ಜೇನು ಕುಟುಂಬಗಳನ್ನ ಏನು ಹಾನಿ ಆಗ್ಲಾರ್ದಂಗೆ ಜೇನನ್ನ ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬಹುದು, ಅಥವಾ ಅದರಿಂದ ಮತ್ತೆ ಪೋಲನ್ ಬಹಳಷ್ಟು ಪದಾರ್ಥಗಳನ್ನ ಅದರಿಂದ ತಗೋಬಹುದು, ಅದಕ್ಕೆ ಹಾನಿ ಮಾಡ್ಲಾರ್ದಂಗೆ. ಅದು ಇನ್ನೂ ಇಂಡಿಯಾದಲ್ಲಿ ಅಷ್ಟರ ಮಟ್ಟಿಗೆ ಇನ್ನು ಬೆಳೆದಿಲ್ಲ. ಬಟ್ ಅದನ್ನ ನಾವು ಬಹಳ ಸ್ಲೋ ಆಗಿರ್ಬಹುದು ಅಥವಾ ಒಂದು ಮಧ್ಯಮ ಗತಿಯಲ್ಲಿ ಅದನ್ನ ಅಳವಡಿಸಬೇಕು. ಆದ್ರೆ ಯಾವುದೋ ಒಂದು ಹಂತಕ್ಕೆ ಅದನ್ನ ತಗೊಂಡು ಹೋಗ್ಬೇಕು ಅಂತ ವಿಚಾರ ಇದೆ ಸರ್. ಹಾಗಾಗಿ ಆರ್ಥಿಕವಾಗಿ ಸಬಲರಾಗಿದ್ದೀರಿ ಈಗ? ಹಾ ಸರ್, ಆರ್ಥಿಕವಾಗಿ ಸಬಲರು ಅನಿಸ್ತಾ ಇದೆ ಈಗಿನ ಮಟ್ಟಕ್ಕೆ ನೋಡಿದ್ರೆ. ಒಳ್ಳೇದು ವಿಶಾಲ್ ಧುಮೆ ಅವರೇ. ಒಬ್ಬ ಯುವಕರಾಗಿ ಒಂದು ಕೃಷಿ ಬದುಕಿನ ಜೊತೆ ಅದಕ್ಕೆ ಬೇಕಾದಂತ ಸುತ್ತಮುತ್ತ ಇರ್ತಕ್ಕಂತ ಆರ್ಥಿಕವಾಗಿ ನಮ್ಗೆ ಏನೇನು ನೆರವು ಆಗಬಹುದು ಮತ್ತು ನಾವು ಓದಿದ್ದು ಕೂಡ ಪರಿಪೂರ್ಣತೆಯನ್ನು ಪಡ್ಕೋಬೇಕು ಆ ನಿಟ್ಟಿನೊಳಗೆ ನೀವು ಸಾಕ್ತಾ ಇದ್ದೀರಿ. ನಿಸರ್ಗದ ಮಧ್ಯೆ ಇಂಥವೆಲ್ಲ ನಾಲ್ಕು ಕಾಸುನೂ ಆಯ್ತು, ಖುಷಿನೂ ಆಯ್ತು, ಮತ್ತೆ ಬದುಕಿನೊಳಗೆ ಏನೇನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ, ಖುಷಿ ಪಡ್ಲಿಕ್ಕೆ ಸಾಧ್ಯ ಅವನ್ನೆಲ್ಲನು ಪಡಿತಾ ಇದ್ದೀರಿ. ನಿಮ್ಮ ಒಂದು ಈ ದಾರಿ ಏನಿದೆ ಬೇರೆಯವರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತೇಳಿ ಅನ್ಕೊಳ್ತೀನಿ. ಮತ್ತೆ ನಾವು ಕೂಡ ನಮ್ಮಲ್ಲಿರುವಂತಹ ಸಂಪನ್ಮೂಲ ಸೌಲಭ್ಯಗಳನ್ನ ಬಳಸಿಕೊಂಡು ಹೇಗೆ ಬದುಕನ್ನ ಕಟ್ಕೋಬೇಕು ಅವರವರು ತಾವೇ ವಿಚಾರ ಮಾಡ್ಲಿ. ಇಷ್ಟೆಲ್ಲ ವಿಚಾರಗಳನ್ನ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಜೇನು ಸಾಕಾಣಿಕೆ ಮತ್ತು ತೋಟಗಾರಿಕೆ ಕುರಿತು ಜೊಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದ ವಿಶಾಲ್ ಎಸ್ ಧುಮೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಕಿಸಾನ್ ಭಾಯೋ ಎಂಬ ಬಹನೋ, ಆಪ್ಕೆ ಧ್ಯಾನ್ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಫ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೋ ಖರೀಫ್ ಕಾ ಭೀ ಫಸಲ್ ಆಯಾ ಹೈ ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೆ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೆ ಪ್ರೀಮಿಯಂ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಫ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೆ ಸಬ್ಸೆ ಬಡಿ ಯೋಜನಾ ಹೈ. ಇಸ್ ಯೋಜನಾ ಸೇ ವಂಚಿತ ನ ರಹೆ, ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ರೈತರಿಗೆ ಸಲಹೆ. ಜೈವಿಕ ವಿನೆಗಾರ್. ಭಾರತದಲ್ಲಿ ವೈವಿಧ್ಯಮಯ ಹವಾಮಾನವಿರುವುದರಿಂದ ಎಲ್ಲಾ ಬಗೆಯ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಬಹುದಾಗಿದೆ. ದೇಶದ ಒಟ್ಟಾರೆ ತೋಟಗಾರಿಕಾ ಉತ್ಪಾದನೆಯಲ್ಲಿ ಶೇಕಡ 90% ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಾಗಿದ್ದು, ಮಾನವನ ಆರೋಗ್ಯಕ್ಕೆ ಅಗತ್ಯವಿರುವ ಖನಿಜಗಳು, ಜೀವಸತ್ವಗಳು, ಉತ್ಕರ್ಷಣ ನಿರೋಧಕಗಳು ಹಾಗೂ ನಾರಿನಾಂಶಗಳು ಇದರಲ್ಲಿ ಸಮೃದ್ಧವಾಗಿವೆ. ಅಧಿಕ ತೇವಾಂಶವಿರುವುದರಿಂದ ಹೆಚ್ಚು ಪ್ರಮಾಣದಲ್ಲಿ ಈ ಎಲ್ಲಾ ವಸ್ತುಗಳು ಬೇಗ ಹಾಳಾಗುತ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ಶೀಘ್ರ ಅವುಗಳನ್ನು ಸಂಸ್ಕರಿಸಬೇಕಾಗಿದ್ದು, ಸರಿಯಾದ ನಿರ್ವಹಣೆ, ಸಂಗ್ರಹಣೆ ಮತ್ತು ಸುಧಾರಿತ ಸಂಸ್ಕರಣಾ ವಿಧಾನಗಳಿಂದ ಹಣ್ಣು ಮತ್ತು ತರಕಾರಿಗಳ ಮೇಲೆ ಸೂಕ್ಷ್ಮ ಜೀವಿಗಳ ವ್ಯತಿರಿಕ್ತ ಪರಿಣಾಮಗಳನ್ನು ತಡೆಯಬಹುದು. ಸುಧಾರಿತ ಸಂಸ್ಕರಣಾ ವಿಧಾನಗಳಿಂದ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗಿದ್ದು, ಕಾಲೋಚಿತ ನಷ್ಟವನ್ನು ತಡೆಗಟ್ಟಲು ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಬಳಸಲಾಗುತ್ತದೆ. ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳು ಸಕ್ಕರೆ ಮತ್ತು ಇತರೆ ಪೌಷ್ಟಿಕಾಂಶದ ಅಂಶಗಳನ್ನು ಒಳಗೊಂಡಿದ್ದರಿಂದ ಅಮೂಲ್ಯವಾದ ಪೌಷ್ಟಿಕಾಂಶ ಹೊಂದಿರುವ ವಿನೆಗರ್ ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಪರಿಮಳ ಮತ್ತು ಬಣ್ಣ ಇತ್ಯಾದಿಗಳನ್ನು ಸೇರಿಸುವ ಮೂಲಕ ವಿಭಿನ್ನ ಸಂಶ್ಲೇಷಿತ ವಿನೆಗರ್ಗಳನ್ನು ಉತ್ಪಾದಿಸಬಹುದು. ನೈಸರ್ಗಿಕ ವಿನೆಗಾರ್ ಕೃತಕ ವಿನೆಗಾರ್ಗಿಂತ ಉತ್ತಮ ಗುಣಮಟ್ಟದ್ದಾಗಿದ್ದು ಇದು ಸಾವಯವ ಆಮ್ಲಗಳು, ಅಮೈನೋ ಆಮ್ಲಗಳು, ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಒಳಗೊಂಡಿರುತ್ತವೆ. ವಿನೆಗಾರ್ ಉತ್ಪಾದನೆಯಲ್ಲಿ ಬಳಸುವ ಸೂಕ್ಷ್ಮ ಜೀವಿಗಳು. ಆಲ್ಕೋಹಾಲ್ ಮತ್ತು ಎಸಿಟಿಕ್ ಹುದುಗುವಿಕೆಯ ಪ್ರಕ್ರಿಯೆಗಳು ವಿನೆಗರ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪರಿಸರದ ಅಂಶಗಳಾದ ಪಿಎಚ್, ತಾಪಮಾನ, ನೀರಿನ ಚಟುವಟಿಕೆ ಅಥವಾ ಪೋಷಕಾಂಶಗಳು ಮತ್ತು ಕಚ್ಚಾ ವಸ್ತುವಿನಲ್ಲಿರುವ ಸೂಕ್ಷ್ಮಜೀವಿಯ ವೈವಿಧ್ಯತೆಯ ಪ್ರಭಾವದಿಂದ ವಿಭಿನ್ನ ಜೈವಿಕ ಪರಿವರ್ತನೆಗಳು ನಡೆಯುತ್ತವೆ. ಈಸ್ಟ್ ಮತ್ತು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾನಿಂದ ಎಸಿಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಸೂಕ್ಷ್ಮಜೀವಿ ಪ್ರಭೇದಗಳನ್ನು ವಿನೆಗರ್ ಉತ್ಪಾದನೆಯಲ್ಲಿ ಬಳಸಬಹುದಾಗಿದೆ. ಆಲ್ಕೋಹಾಲ್ ಹುದುಗುವಿಕೆಗೆ ಈಸ್ಟ್ ಮತ್ತು ಅಸಿಟೀಕರಣ ಪ್ರಕ್ರಿಯೆಗೆ ಎಸಿಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಅಗತ್ಯವಾಗಿರುತ್ತವೆ. ಆಲ್ಕೋಹಾಲ್ ಹುದುಗುವಿಕೆಯಲ್ಲಿ ಈಸ್ಟ್ಗಳು ಪ್ರಮುಖ ಸೂಕ್ಷ್ಮಾಣುಜೀವಿಗಳಾಗಿವೆ, ಏಕೆಂದರೆ ಈಸ್ಟ್ಗಳು ಏಕಕೋಶೀಯ ಜೀವಿಗಳಾಗಿದ್ದು ಫ್ರೂಟಿಂಗ್ ದೇಹದ ಒಳಗೆ ಅಥವಾ ಮೇಲೆ ಇರುತ್ತವೆ. ಆಲ್ಕೋಹಾಲ್ ಹುದುಗುವಿಕೆಯಲ್ಲಿ ಸಕ್ಕರೆಯನ್ನು ಎಥೆನಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಈಸ್ಟ್ನ ವರ್ಗಕ್ಕೆ ಸೇರಿದ ಸ್ಯಾಕ್ರೋಮೈಸಿಟಿಸ್ ಸೂಕ್ಷ್ಮಾಣುಗಳು ಕಾರಣವಾಗಿವೆ. ಎಸಿಟೋಬ್ಯಾಕ್ಟೀರಿಯೇಸಿ ಮತ್ತು ಗ್ಲುಕೋನೋಬ್ಯಾಕ್ಟರ್ ಕುಟುಂಬಕ್ಕೆ ಎಸಿಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಸೇರಿವೆ. ಇವು ಗ್ರಾಮ್ ನೆಗೆಟಿವ್ ಮತ್ತು ಗ್ರಾಮ್ ವೇರಿಯಬಲ್ ಬ್ಯಾಕ್ಟೀರಿಯಾಗಳಾಗಿವೆ. ರಾಡ್ ಶೇಪ್ ಬ್ಯಾಕ್ಟೀರಿಯಾಗಳು ಆಮ್ಲಜನಕದೊಂದಿಗೆ ಕಟ್ಟುನಿಟ್ಟಾದ ಏರೋಬಿಕ್ ಆಕ್ಸಿಡೀಕರಣ ಪ್ರಕ್ರಿಯೆ ಹೊಂದಿದ್ದು ಇದು ಎಥೆನಾಲ್ ಅನ್ನು ವಿನೆಗರ್ ಆಗಿ ಪರಿವರ್ತಿಸಲು ಸಹಾಯಕಾರಿಯಾಗಿದೆ. ಆಹಾರ ಉದ್ಯಮದಲ್ಲಿ ವಿನೆಗರ್ ಬಳಕೆ. ಆಹಾರದ ರುಚಿಯನ್ನು ವರ್ಧಿಸಲು ವಿನೆಗರ್ ಅನ್ನು ಬಳಸಲಾಗುತ್ತದೆ. ಸ್ವಾಭಾವಿಕವಾಗಿ ಹುದುಗುವಿಕೆ ಸಮಯದಲ್ಲಿ ಅಥವಾ ಉದ್ದೇಶಪೂರ್ವಕವಾಗಿ ಉತ್ಪಾದಿಸಲಾದ ವಿನೆಗರ್ ಹಾನಿಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಹಿಡಿಯುತ್ತದೆ. ಆಹಾರದ ಸಂವೇದನಾ ಮೌಲ್ಯವನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದ್ದು ಇದನ್ನು ಔಷಧಿಯಾಗಿ, ಉಪ್ಪಿನಕಾಯಿ ಪರಿವರ್ತಿಯಾಗಿ ಅಥವಾ ನೇರವಾಗಿ ದುರ್ಬಲಗೊಳಿಸಿದ ರೂಪದಲ್ಲಿ ಪಾನೀಯವಾಗಿ ಸೇವಿಸಲಾಗುತ್ತದೆ. ರೈತರಿಗೆ ಸಲಹೆ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೇ ಸಿಗುವುದು ಸಂತಸದ ಕ್ಷಣವು ಪಡೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ಮುಂದೆ ಬಾಲ ಋತುಮತಿಯಾದಾಗ ಆಕೆಯನ್ನು ಉಪಚರಿಸಿ ಹೂ ಮುಡಿಸುವ ಹಾಡು. ಸುಭದ್ರಾ ದೇವಿ ಏನುಂಡ ಮೈನರ ದಿನ